ತನ್ವೀರ್ ಅಹಮದ್ ಅವರೇ ಆಕಾಶವಾಣಿ ಬೆಂಗಳೂರಿಗೆ ಬಂದು ಪ್ರಸ್ತುತ ತಾವು ಕೂಡ ಅನೇಕ ರೈತರ ಜೊತೆಗೆ ಕೆಲಸವನ್ನು ಮಾಡ್ತಾ ಇದ್ದೀರಿ, ಸಂಶೋಧನೆಯನ್ನು ಕೈಗೊಂಡು ರೈತರಿಗೆ ನೆರವಾಗ್ತಾ ಇದ್ದೀರಿ, ವಿದ್ಯಾರ್ಥಿಗಳಿಗೂ ಕೂಡ ತಮ್ಮದೇ ಆದ ಒಂದು ಮಾಹಿತಿಯನ್ನು ನೀಡ್ತಾ ಇದ್ದೀರಿ. ಇನ್ನೂ ಹೆಚ್ಚಿನ ಮಾಹಿತಿ ನಮ್ಮ ರೈತರಿಗೆ ಬೇಕಾಗುತ್ತೆ ಅಂತ ನಾವು ಹೇಳೋದಾದರೆ ಅವರಿಗೆ ತಮ್ಮ ಸಂಪರ್ಕ ಸಂಖ್ಯೆನ ದಯವಿಟ್ಟು ತಿಳಿಸ್ಕೊಡಿ. ನನಗೆ ಸಂಪರ್ಕವನ್ನು ಮಾಡಬೇಕಂದ್ರೆ, ನನ್ನ ಹೆಸರು ಡಾಕ್ಟರ್ ತನ್ವೀರ್ ಅಹಮದ್ ಅಂತ. ನಾನು ಕೃಷಿ ವಿಸ್ತರಣ ವಿಜ್ಞಾನಿಯಾಗಿ ಕೃಷಿ ವಿಜ್ಞಾನ ಕೇಂದ್ರ ಚಿಂತಾಮಣಿಯಲ್ಲಿ ಸೇವೆಯನ್ನು ಮಾಡ್ತಾ ಇದ್ದೀನಿ. ನನಗೆ ಸಂಪರ್ಕ ಮಾಡಬೇಕಂದ್ರೆ ಮೊಬೈಲ್ ನಂಬರ್ 9538221427 ಈ ನಂಬರ್ಗೆ ಸಂಪರ್ಕವನ್ನು ಮಾಡಬಹುದು. ಇನ್ನೊಮ್ಮೆ ಡಾಕ್ಟರ್ ತನ್ವೀರ್ ಅಹಮದ್ ಅವರೇ, ತಮಗೆ ತುಂಬಾ ತುಂಬಾ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ದಯಾಮಯ ಗುರು ಕರುಣಾಮಯ, ಕರುಣಾಮಯ ಗುರು ಪ್ರೇಮಾಮಯ, ದಯಾಮಯ ಗುರು ಕರುಣಾಮಯ, ಕರುಣಾಮಯ ಗುರು ಪ್ರೇಮಾಮಯ, ಕರುಣಾಮಯ ಗುರು ಪ್ರೇಮಾಮಯ, ಪಾಪಿಗೆ ತಾ ಬಹುದೂರಂತೆ ದೂರ್ಮಾ.

ಪ್ರೇಮ